ಬಾಗಿ ಬಾಗಿ ಪುಳಿಯದಿಯೆ ರಾಗದಿಂದ ನಿನ್ನ ತ್ಯಾಗಿ ಕುಲ ತಿಲಕ ಶ್ರೀ ರಾಘವೇಂದ್ರ ಗ್ರಣಿಯೆ ಜಗದೊಳದ್ಭುತ ಮಣಿಮ ಭಾಗವತ ಜನಕಾಮ ತುಂಗಾತೀರದ ನಾಮ ಮಂಗಳ ಪ್ರದನಾಮ ತುಂಗ ವಿಕ್ರಮನಾದ ಹರಿಯ ಸಂಬದಿತ್ತರಿಸಿ ಭಂಗಗೊಳಿಸಿದೆ ಪಿತರ ರಂಗ ಪ್ರಿಯ ಪ್ರಹ್ಲಾದ ಬಾಗಿ ಬದಿ ತುಳಿಯತಿಯ ರಾಗದಿಂದಲೇ ನಿನ್ನ ತ್ಯಾಗಿ ಕುಲ ತಿಲಕ ಶ್ರೀ ರಾಘವೇಂದ್ರ ಗ್ರಣಿಯೇ ಬಾರಿ ಬಾರಿಗೂ ನಿನ್ನ ಚರಣ ಕಮಲವ ನೆನೆಯೇ ಮರೆಯದಲ ನೀನವರ ಅತಿಶಯದಿ ಪೊರೆವೇ ಪರಮ ಕರುಣಾ ಜಲದಿ ಹರಿಮತಾಂಬುದ ಸರಣಿ ಪರದ ಕಮಲೇಶ ಪ್ರಿಯ ಪರಪಿಡಿರು ಸಲಹಯ್ಯ ಬಾಗಿ ಬಗಿ ಸುರಯತಿಯ ರಾಗದಿಂದಲೇ ನಿನ್ನ ತ್ಯಾಗಿ ಕುಲ ತಿಲಕ ಶ್ರೀ ರಾಘವೇಂದ್ರ ಗ್ರಣಿಯೇ ಜೋ